ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳಿಂದ ಉಮೇದುವಾರಿಕೆ ಸಲ್ಲಿಕೆ. ಹೆಚ್ಚು ಮತದಾನಕ್ಕೆ ಜಿಲ್ಲಾ ಆಡಳಿತದಿಂದ ಮತದಾನ ಜಾಗೃತಿ ಅಭಿಯಾನ. ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ನಾಳೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ. ಕರಡಕಲ್ ಗ್ರಾಮದ ರೈತರಾದ ಮಲ್ಲಿಕಾರ್ಜುನ್ ಗೌಡ ಅವರ ಹಣ್ಣಿನ ಬೆಳೆಯ ಬೇಸಾಯದ ಅನುಭವಗಳನ್ನು, ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ ಇಂದಿನ ಕೃಷಿ ರಂಗದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಲಿಂಗಸೂರು ತಾಲೂಕಿನ ಕರಡಕಲ್ ಗ್ರಾಮದ ಮಲ್ಲಿಕಾರ್ಜುನ್ ಗೌಡರು, ಇವರು ಸುಮಾರು ವರ್ಷದಿಂದ ಹಣ್ಣಿನ ಬೆಳೆಗಳ ಬೇಸಾಯವನ್ನ ಮಾಡಿದ್ದಾರೆ. ದಾಳಂಬರಿ ಬೆಳೆದಿದ್ದಾರೆ, ಇತ್ತೀಚೆಗೆ ಅವರು ಸೀತಾಫಲ ಬೆಳೆಗೆ ಹೋಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಾಳಿಂಬೆ ಬೆಳೆಯಲ್ಲಿ ಏನು ಕಷ್ಟ ನಷ್ಟಗಳಿದಾವೆ, ಯಾವ ರೀತಿ ಲಾಭ ಲುಕ್ಸಾನಗಳು ಬರ್ತಾ ಇರ್ತವೆ, ಅದೇ ರೀತಿ ಇತ್ತೀಚೆಗೆ ಅಲ್ಲಲ್ಲಿ ನಾವು ಕೇಳ್ತಾ ಇದ್ದೀವಿ ರೈತರು ದಾಳಿಂಬೆ ಜೊತೆಗೇನೆ ಕೆಲವೊಂದು ಹಣ್ಣಿನ ಬೆಳೆಗಳಿಗೆ ಹೋಗ್ತಾ ಇದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಒಂದು ದಾಳಿಂಬೆಯಲ್ಲಿ ಲಾಭ ಪಡ್ಕೊಂಡ್ರು, ಯಾವ ರೀತಿ ಅವರು ದಾಳಿಂಬೆ ಬೆಳೆಯಲ್ಲಿ ಲುಕ್ಸಾನ ಆಯ್ತು, ಜೊತೆಗೆ ಯಾಕೆ ದಾಳಿಂಬೆ ಬೆಳೆಯಲ್ಲಿ ಬಹಳಷ್ಟು ಒಮ್ಮೆ ಲಾಭ ವಿಪರೀತವಾಗಿ ಬರುತ್ತೋ, ಒಮ್ಮೆ ಬಹಳಷ್ಟು ರೈತರು ಹಾನಿಯನ್ನ ಆಗೋದನ್ನ ನಾವೆಲ್ಲ ಕೇಳಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೆಲವೊಂದಿಷ್ಟು ಅನುಭವಗಳನ್ನ ನಮ್ಮ ರೈತರೊಂದಿಗೆ ಮಲ್ಲಿಕಾರ್ಜುನ್ ಗೌಡರು ಹಂಚ್ಕೊತಾರೆ. ಗೌಡ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್. ನಮಸ್ಕಾರ. ತಾವು ದಾಳಿಂಬೆ ಬೇಸಾಯವನ್ನ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ರೆ, ಆದ್ರೆ ಇತ್ತೀಚೆಗೆ ದಾಳಿಂಬೆ ಬೇಸಾಯವನ್ನ ಕೈ ಬಿಟ್ಟಿದ್ದೀರಿ ಅಂತಕ್ಕಂತ ವಿಚಾರ ತಿಳಿದ್ ನಮ್ಗೆ. ದಾಳಿಂಬೆ ಬೇಸಾಯಕ್ಕೆ ಯಾಕೆ ತಾವು ಬಂದ್ರಿ? ಮುಂಚೆ ಈಗ ಒಂದ್ 10 ವರ್ಷದಿಂದ ದಾಳಿಂಬೆ ಬೇಸಾಯ ಮಾಡ್ತಿದ್ರೆ, ಯಾಕೆ ಬಂದ್ರಿ ದಾಳಿಂಬೆ ಬೇಸಾಯಕ್ಕೆ? ದಾಳಿಂಬೆ ಬೇಸಾಯ ಬರೋ ಉದ್ದೇಶ ಏನಿಲ್ರಿ, ಅದು ಕಮರ್ಷಿಯಲ್ ಕ್ರಾಪ್, ವಾಣಿಜ್ಯ ಬೆಳೆ ಆಗುತ್ತೆ. ಇವು ಹತ್ತಿ ನವಣೆ ಮತ್ತು ನೆಲ್ಲು ಬೆಳೆದ್ರಂದ್ರಿ, ಇವತ್ತು ಕೂಲಿ ಕಾರ್ಮಿಕರ ವೆಚ್ಚ ನಿಭಾಯಿಸಕ್ ಆಗಂಗಿಲ್ರಿ. ಮನೆಯವರಿದ್ರ ಅಂತವ್ ಸಣ್ಣ ಕೃಷಿ ಒಳಗ ಲಾಭ ಆಗ್ತಾವ್ರಿ. ಇದು ವಾಣಿಜ್ಯ ಬೆಳೆ ಇರೋದ್ರಿಂದ ನಾವು ಒಂದ್ ಸ್ವಲ್ಪ ಹೆಚ್ಚಿನ ಮ್ಯಾನೇಜ್ಮೆಂಟ್ ಮಾಡಿದ ಕೂಡ ನಮ್ಗೆ ಎಷ್ಟಾಗ್ಲೂ ಲಾಭಾಂಶಗಳು ಸಿಗ್ತಾವ ಅನ್ನೋ ಉದ್ದೇಶಕ್ಕಿಂತ ಇತ್ತಾಗ ಬರ್ಬೇಕಾಯ್ತು ಸರ್. ಸಾಧಾರಣ ಕೃಷಿ ಬಿಟ್ಟು ಹೇಗೆ ದಾಳಿಂಬೆ ಬೆಳೆ ನಿಮ್ಮ ಅನುಭವದಲ್ಲಿ ಎಷ್ಟು ಎಕರೆ ದಾಳಿಂಬೆ ಬೇಸಾಯ ಮಾಡಿದ್ರಿ, ಯಾವ ತಳಿ ದಾಳಿಂಬೆಯನ್ನ ಹಾಕಿದ್ರಿ, ಯಾವ ರೀತಿ ಲಾಭ ಬಂದ ನಿಮಗೆ, ಮುಂದೆ ಯಾಕೆ ದಾಳಿಂಬೆಯನ್ನ ಕೈ ಬಿಟ್ರಿ ಅನ್ನೋದ್ರ ಬಗ್ಗೆ ನಮ್ಮ ರೈತರೊಂದಿಗೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಸವಿಸ್ತಾರವಾಗಿ. ಈ ದಾಳಿಂಬೆ ನೋಡ್ ಸರ್, ನಾವು ಜೈನ್ ಕಂಪನಿದು ಅರ್ಲಿ ಭಗವಂತೆ ಮಾಡಿದ್ವಿ ಸರ್. ಅರ್ಲಿ ಭಗವಂತೆ ಮಾಡಿದ್ವಿ. ಆಮ್ಯಾಕ ಈ ಪ್ರಕೃತಿ ವಿಕೋಪದೊಳಗ ಎಲ್ಲಾ ಬೆಳೆಗಳಿಗೆ ಕಷ್ಟ ಐತ್ರಿ. ಹೌದು, ಈ ನಿಸರ್ಗದೊಳಗ್ರಿ. ಹೌದು, ಅದು ಕೃಷಿ ಅನ್ನೋದು ಲಾಭದಾಯಕ ಉದ್ದೇಶ ಇಟ್ಟು ಮಾಡತಕ್ಕಂತದಲ್ರದು. ಕೃಷಿ ಒಳಗ ಲಾಭ ಪಡಿಬೇಕು ಅಂತ ಮಾಡೋದಲ್ಲ ಸರ್. ಅದು ದಾಳಿಂಬೆ ಸ್ಪೆಷಲ್ ಏನಂದ್ರ ಐಷಧಾಗಿಟ್ಟು ಕೂಸಿದ್ದಂಗ್ರಿ. ಅದನ್ನ ಸರಿಗೆ ಲಾಲನೆ ಪಾಲನೆ ಮಾಡಿ ಅದಕ್ಕೆ ಏನ್ ಕೊಡ್ಬೇಕು, ಲಘು ಪೋಷಕಾಂಶಗಳು, ಕೀಟನಾಶಕ, ಪೆಸ್ಟಿಸೈಡ್, ಫಂಗಿಸೈಡ್, ಕೀಟಗಳ ಬಾಧೆ ಜಾಸ್ತಿ ಸರ್. ಆಮ್ಯಾಕೆ ಫಂಗಸ್ ಬಾಧೆ ಜಾಸ್ತಿ ಸರ್. ಈ ನಿಸರ್ಗ ಸಾಥ್ ಕೊಟ್ರ ಕಡಿಮೆ ಖರ್ಚಿನಾಗ ಬೆಳಿಬಹುದ್ರಿ ಸರ್. ಕಡಿಮೆ ಖರ್ಚಿನಾಗ ನಿಸರ್ಗದ ಮೇಲೆ ಡಿಪೆಂಡ್ ಐತ್ರಿ ಸರ್. ಈಗ 4 ವರ್ಷದಾಗಂತೂ ಬಹಳ ಹಾಳಾಗೈತ್ರಿ ಸರ್ ದಾಳಿಂಬೆ ಕೃಷಿ ಅನ್ನೋದು. ರೈತರಿಗೆ ಪೂರ್ತಿ ಬೇಸರವಾದ ಸಂಘ ಐತ್ರಿ ಸರ್. ಯಾಕೆ ಬಹಳಷ್ಟು ಮಂದಿ ಮತ್ತೆ ದಾಳಿಂಬೆಯನ್ನ ಬೆಳೆದವರು ಹೇಳ್ತಾರೆ, ಇಲ್ಲ ಸರ್ ನನಗೆ 1 ಕೋಟಿ ಆತು, 2 ಕೋಟಿ ಆತು, 8 ಎಕರೆ ದಾಳಿಂಬೆ ನನಗೆ 1 ಕೋಟಿ ಬಂತು ಅಂತ ಹೇಳ್ತಿರ್ತಾರಲ್ಲ, ಹೇಗ್ ಮಾಡ್ತಾರೆ ಅವ್ರೆ? ಸತ್ಯ ಸರ್, ಫಸ್ಟ್ ಸೀಡ್ಲಿಂಗ್ ಏನ ಮಾಡಿದಾಗ್ರಿ 1-2 ಕ್ರಾಪ್ ಚೆನ್ನಾಗಿ ಬರ್ತ ಸರ್. 1-2 ಕ್ರಾಪ್ ಚೆನ್ನಾಗಿ ಬರ್ತು. ಆಮ್ಯಾಕ 3-4 ಕ್ರಾಪ್ 5 ಕ್ರಾಪ್ ಆದಂಗಲ್ಲ, ವಾತಾವರಣ ಸಾಥ್ ಕೊಟ್ರ 10 ವರ್ಷನ ಬರ್ತಿದ್ರಿ ಬೆಳೆ. ವಾತಾವರಣ ಸ್ವಲ್ಪ ವೇರಿಯೇಷನ್ ಆಗಿ ಆಮ್ಯಾಕ ಭೂಮಿ ಯಾವ್ದ್ರ ಕಾರಣದಿಂದ ಬಗ್ಲ ಗದ್ದೆ ಇತ್ತು, ನೆಲಗದ್ದೆ ಇತ್ತು, ಪಶಿ ಅಂಶ ಇತ್ತು ಅಂದ್ರ ಒಂದು ಭಾಗದಾಗ ತೇವಾಂಶ ತಂದ್ರೆ ಇಡೀ ಪ್ಲಾಟ್ ನಾಗ ಬೇರೆ ಗುಂಟ ರೋಗ ಹರಡ್ರಿ, ಅದು ಆಲ್ಮೋಸ್ಟ್ ಕಾಪು ಕತ್ತರ್ಸಕತ್ತಿ ಬಿಡ್ತಾರೆ. ಅದು ಏನ್ ಔಷಧ ನಾವು ಸ್ಪ್ರೇ ಮಾಡಿದಾಗ ಕೂಡ ಕಂಟ್ರೋ ಆಗ್ತದೆ ನನಗೆ. ಯಾಕಂದ್ರೆ ನನ್ನ ಬಾಜು ಗದ್ದೆ ಇತ್ತಲ್ರಿ, ನನಗೆ ಅದು ಪೆಟ್ಟು ಹೇಳ್ತೀರಿ. ಯಾರೋ ರೈತರು ಕೂಡ ಗದ್ದೆ ಬಗಲಾಗ ಬಸಿ ಇದ್ದ ಹೊಲ್ದಾಗ ದಾಳಿಂಬೆ ಮಾಡಬಾರ್ದಂತ ನನ್ನ ಒಂದು ಅಭಿಪ್ರಾಯ. ಗದ್ದೆ ಇದ್ರೆ ದಾಳಿಂಬೆಯನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು, ಬಸಿನಲ್ಲಿದ್ರೆ ಮಾಡ್ಲೇಬಾರ್ದ್ರಿ ಅಂತ ನನ್ನ ಒಂದು ಅನುಭವ ರೀ. ಆಮ್ಯಾಕ ಸರ್ ಎಲ್ಲದಕ್ಕೂ ಹೇಳ್ತಿಲ್ರಿ, ಇದು 6 ಮಳೆಗಾಲಗಾದ್ರ ಚಲೋ ರೀ. ಇದು ಫುಲ್ ಮಳೆಗಾಲಕ್ಕೆ ಸಿಕ್ಕರ ಹೊಡ್ತೈತ್ರಿ ಸರ್. ಅಂದ್ರೆ ಹೂ ಬಿಡುದು ಸೀಸನ್ ಅಥವಾ ಕಾಯಿ ಕಟ್ಟುವಾಗ ಒಣ ಹವಾ ಇರ್ಬೇಕು ಅವಾಗ. ಎಲ್ರು ಸರ್ ಇದು ಸೈಕ್ಲೋನ್ ಎಫೆಕ್ಟ್ ಮಾಡಿದ್ರೆ ಈ ವರ್ಷ ನೋಡ್ರಿ, ಸ್ವಲ್ಪ ಅಲ್ಲಿಂದ ಇಲ್ಲಿಗೆ ಮಳೆ ಆದ್ರನ ಅಪ್ ಟು ಡಿಸೆಂಬರ್ ಹಣ್ಣಿಗೆ ಬಿಡೋವರೆಗೆ ಯಾರು ಸೆಟ್ಟಿಂಗ್ ಆಗಿಲ್ರಿ. ಈ ವರ್ಷ ಹೊಸ ಪ್ಲಾಟ್ ಅಷ್ಟ ಆಗ್ಯಾವ್ರಿ, ನ್ಯೂ ಪ್ಲಾಟ್ಗಳು. ಆಮ್ಯಾಕ ಇನ್ನೊಂದ್ ಏನಂದ್ರ ಸರ್, ಈ ಹಳೆ ಪ್ಲಾಟ್ ಆಲ್ಮೋಸ್ಟ್ ಬಿಟ್ಟವ್ರು ಡಿಸೆಂಬರ್ ಜನವರಿ ಫೆಬ್ರವರಿ ಆಗ್ಲಿಂದ ಸೆಟ್ಟಿಂಗ್ ಆಗ್ಯಾವ್ರಿ ಕಾಯಿ ಈ ಹಳೆ ಪ್ಲಾಟ್ಗಳು. ಮತ್ತೆ ಇದ್ರೊಳಗ ಸೆಟ್ಟಿಂಗ್ ಆಗ್ಯಾವಲ್ರಿ, ಮುಂದ ಇವು ನಿಸರ್ಗದೊಳಗ ಆಣೆಕಲ್ಲು ಮಳೆ ಯಾವ್ದ ಗಾಳಿ ಅನಾಹುತ ಅಕಾಲಿಕ ಮಳೆಗೆ ತುತ್ತಾಗ ಚಾನ್ಸಸ್ ಜಾಸ್ತಿ ರೀ. ಒಂದ್ ಸರ್ತಿಂಗ್ ಬಂದು ಅಂದಪ್ಪ ಅಂದ್ರ ರೈತ ತಿರುಗಿ ಎದ್ದಾಳಂಗಿಲ್ರಿ. ಆ ರೀತಿ ಲುಕ್ಷಾನ ಆಗತ್ತಂದ್ರೆ ಒಂದ್ಸಲ ಹಿಂಗ ಬಿತ್ತು ಮಳೆ ಅಂತಂದ್ರೆ. ಹೌದೌದ್ ಸರ್, ಸತ್ಯ ರೀ. ಈಗ ಇದು ದಾಳಿಂಬೆ ಬೆಳೆ ಅಂದ್ರೆ ಮೋಡ ಆದ್ರ ಚಿಂತೆ, ಮಳೆ ಬಂದ್ರ ಚಿಂತೆ, ಬಿಸಿಲು ಹೆಚ್ಚಾದ್ರ ಚಿಂತೆ, ಚಳಿ ಹೆಚ್ಚಾದ್ರ ಚಿಂತೆ ರೀ. ಆ ತರ ಆದ್ರೆ ಸಂರಕ್ಷಣೆ ಮಾಡ್ಬೇಕು. ಐಷದಿಟ್ಟು ಕೂಸ್ ಅಂತ ಹೇಳ್ರಿ ಒಂದೇ ಮಾತ್ನಾಗ. ಐಷದೊಳಗಿಟ್ಟು ಒಂದು ಕೂಸ್ ಕೂಸ್ ಇದ್ದಂಗ್ರಿ. ಇನ್ನೊಂದ್ ಏನಂದ್ರ ನಮ್ಮ ಅಭಿಪ್ರಾಯ ರೀ, ನಮ್ ಕೆಲವೊಬ್ಬ ರೈತರು ಕೂಡ ಅಂದ್ರೆ ಲಾಭ ಆದಾರ ಇದ್ರ ಇಲ್ಲ ನಂಗಿಲ್ರಿ. 98% ಲಾಸ್ ನಾಗಿದ್ರೆ 2% ಎಲ್ಲೇ ಲಾಭ ಆದ್ರಿ. ಆಮ್ಯಾಕ ಈಗ ಇಸ್ತ್ರಿ ಹಂಗೆ ಹಾಕೊಂಡು ಉಪವಾಸ ಇದ್ದಂಗ್ರಿ ದಾಳಿಂಬೆ ಮಾಡೋದಂದ್ರ. ಇಸ್ತ್ರಿ ಹಂಗೆ ಹಾಕೊಂಡು ಉಪವಾಸ ಇದ್ದಂಗ್ರಿ. ಅಭಿಮಾನಕ್ಕನ ಒಂದ್ 1 ಕೋಟಿ ಆಯ್ತು, 1 ಕೋಟಿ ಅಂತ ಹೇಳೋರದ್ರಿ. ಇವತ್ ವಾತಾವರಣದಾಗ ಸುಮಾರು ಆಗ್ಬಾರ್ದಂತ. ಆಗ್ಬಾರ್ದು, ಸುಮ್ನೆ ಮತ್ತೆ ನಗೆ ಪಾಠ ಆಗ್ಬಾರ್ದು ನಮ್ದು ಜೀವನ ಅಂತ. ನಮ್ದು ಅಷ್ಟಾತಿ ಇಷ್ಟಾತಿ ಅಂತ ಹೇಳ್ತಾರ, ಒಳಗ ಹೊಲ ಮಾರವು ಗೊತ್ತಾಗಂಗಿಲ್ಲ, ಸಾಲದ ಬಾಧೆಗಳು ಗೊತ್ತಾಗಂಗಿಲ್ರಿ. ಆದ್ರ ನಾನು ಲೈಫ್ನೊಳಗ ಆಲ್ಮೋಸ್ಟ್ ನಾನ್ ದಾಳಿಂಬೆಯನ್ನು ನಿರೀಕ್ಷೆ ಇಟ್ಕೊಂಡು ಬಂದಿದ್ದೆ. ಆ ನಿರೀಕ್ಷೆ ಹುಸಿಯಾದ ಸಂಗತಿನ ನನಗೆ 100% ಪಾಠ ಕಲಿತ್ ನಿಮ್ಗೆ ಪಾಠ ಕಲ್ಸಿದ್ರಿ. ನೀವು 8 ಎಕರೆ ಮಾಡಿದ್ರಿ ದಾಳಿಂಬೆ? 6 ಎಕರೆ ಮಾಡಿದ್ವಿ ಸರ್. 10-8 ಸೈಜಿನಾಗ 3,765 ಗಿಡ ಹಚ್ಚಿದ್ರಿ. ಆದ್ರ ವಾತಾವರಣ ಸಾಥ್ ಕೊಟ್ರಿ, ಮೇಂಟೆನೆನ್ಸ್ ನಾಗ ಬರ್ತ್ರಿ. ನಾವು ವಾತಾವರಣ ಸಾಥ್ ಕೊಡ್ಲಾರ ಏನ್ ಮೇಂಟೆನೆನ್ಸ್ ಮಾಡಿದ್ರೆ ಆಗಿಲ್ರಿ. ನಾವು ಏನ್ ಔಷಧ ಎಲ್ಲ ಕೊಡ್ತವಲ್ರಿ, ಫೇರ್ ಅಂಡ್ ಲೆವೆಲ್ ಹಚ್ಕೊಂಡು ಮಳೆಗೆ ನಿಂತ್ರ ಮೂತಿ ಮ್ಯಾಗಿರ್ತನ್ರ ಅದ್ರಂತ್ರಿ. ನಾವು ಔಷಧ ಹೊಡೆಯವೆಲ್ಲ ಫೇರ್ ಅಂಡ್ ಲೆವೆಲ್ ಹಚ್ಚಿ ಮಳೆಗೆ ಹಚ್ಚಿ ನಿಂತಂಗ್ರಿ. ಹೇಗೆ ಇದ್ರಲ್ಲಿ ಸಿಂಪರಣೆಗಳು ಬಹಳಷ್ಟು ಮಾಡ್ಬೇಕಾಗತ್ತ ದಾಳಿಂಬೆಯಲ್ಲಿ? ಯಾವತ್ತು ರೈತರು ಹೇಳುದು ಇಲ್ಲರೂ ಇದಕ್ಕೆ ಪ್ರತಿ ಮಾಡಬೇಕು, 2 ದಿವಸ 3 ದಿವಸಕ್ಕೊಮ್ಮೆ, ವಾರದಲ್ಲಿ 2 ಸಲ ಮಾಡ್ಲೇಬೇಕಂತ ಹೇಳ್ತಾರೆ. ಮಾಡ್ಬೇಕು ಸರ್. ಈ ಮಳೆಗಾಲ ಜಾಸ್ತಿ ಆಗದ್ರಂದ್ರೆ ಫಸ್ಟ್ ನಾವೊಂದು 25-26 ಸ್ಪ್ರೇ ಬೆಳೆ ಬರ್ತತ್ರಿ. ಲಾಸ್ಟ್ ಟೈಮ್ ಅತಿ ಮಳೆ ಆಗದ್ರಿಂದ ನಮ್ದು 52 ಸ್ಪ್ರೇ ಬೆಳೆ ಬಂತ್ರಿ. 52 ಸಿಂಪರಣೆ? ಹೌನ್ರಿ, ಒಂದು ಸ್ಪ್ರೇಗೆ 2000 ಲೀಟರ್ ನೀರು. 52 ಸ್ಪ್ರೇ ಬೆಳೆ ಬಂತ್ರಿ. ಈಗ ಒಂದೊಂದ್ ಸರ್ತಿ ಮಳೆ ಬಂದಾಗ್ರಿ ಪ್ರತಿದಿನ ಹೊಡಿದಿರಿ ಒಂದ್ 15 ದಿವಸ ಸ್ಪ್ರೇಗಳು. ಹೌನ್ರಿ, ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಹೊಡೆವು, ಒಂದ್ ದಿವಸ ಕಂಟಿನ್ಯೂ ಆನ್ ಆಗ್ಯಾವ್ರಿ. ಈ ಟೈಪ್ ಆಗ್ಯಾವ ಸರ್. ಹೇಗೆ ನಿಮ್ಗೆ ಒಂದು ನಿಮ್ಮ ದಾಳಿಂಬೆ ಬೇಸದಲ್ಲಿ ಅನುಭವ, ಒಂದರು ಒಳ್ಳೆ ಲಾಭ ಬಂತ ನಿಮ್ಗೆ ಖುಷಿ ಆಗುವ ಹಾಗೆ? ಬಂದೈತ್ರಿ, ದೊಡ್ಡ ಬೆಳೆ ಬಂದಾಗ ಮಾರ್ಕೆಟ್ ಇರಲಿಲ್ಲರಿ. ಮಾರ್ಕೆಟ್ ಇದ್ದಾಗ ಬೆಳೆ ಬರಲ್ರಿ. ಹೇಗೆ ನಿಮ್ಮ ಅನುಭವದಲ್ಲಿ ಮಾರುಕಟ್ಟೆ ದರ ದಾಳಿಂಬೆಗೆ ಕನಿಷ್ಠ ಎಷ್ಟಿದ್ರೆ ಒಳ್ಳೇದಂತ ಒಂದ್ ಕೆಜಿ ಹಣ್ಣಿಗೆ? ಇವತ್ನ ಲೇಬರ್ಗೆ ಪ್ಲಸ್ ಏನ್ರಿ, ಇವತ್ನ ಗೊಬ್ಬರ ರೇಟ್ಗೆ ಎಣ್ಣೆ ರೇಟ್ಗೆ ಟ್ಯಾಲಿ ಮಾಡಿದ್ರೆ ಯಾವತ್ತಿಗೆ 100-110 ಮಾರಿದ್ರ ರೈತ ಏನಾರ ಸುಖ ಆಗತ್ತರ, 50-60 ಮಾರಿದ್ರ ಲಕ್ಷಾನ ರೀ ಸರ್. ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ರೀ. ಹೇಗೆ ನಿಮ್ಮ ಒಂದು ಲಿಂಗಸೂರು ತಾಲೂಕಿನಲ್ಲಿ ದಾಳಿಂಬೆ ಕ್ಷೇತ್ರ ಕಡಿಮೆ ಆಗ್ತಾ ಇದೆ ಅಂತೀರಾ, ಅಥವಾ ಹೊಸ ಹೊಸ ರೈತರು ಇನ್ನು ದಾಳಿಂಬೆಗೆ ಬರ್ತಾ ಇದಾರೆ ಅಂತ ಅನಿಸ್ತಾ ಇದೆ? ಹಂಗ ನಾವು ವಿಚಾರ ಮಾಡಕ್ ಬರಂಗಿಲ್ಲ ಸರ್. ಇನ್ನು ಮಾಡ್ಬೇಕಂದ್ರೆ ಕೆಲವು ಮಂದಿ ಬಾಳೆ ಮಂದಿ ಬಿಟ್ಟೋದ್ರು ಹೊಸ ಮಂದಿ ಮಾಡಕ್ ಹುಚ್ಚ ಐತ್ರಿ. ಆಮ್ಯಾಕೆ ಇದು ದಾಳಿಂಬೆ ಬೆಳೆಗಾರ ಅಂದ್ರ VIP ಬರ್ದಂದ್ ರೊಕ್ಕ ಇದ್ದಾರಲ್ಲ, ಸ್ವಲ್ಪ ಶೋಕಿಗೆ ಬಂದು ಬೆಳೆ ಮಾಡಿದಾರ. ಅದ ಅಲ್ಲ, ರೊಕ್ಕ ಹಾಕಿ ಅದ ಲಾಸ್ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಇದ್ದವ್ರು ಮಾತ್ರ ಮಾಡ್ತಾರ ಅದನ್ನ. ಅಯ್ಯ ಲಾಸ್ ಎಲ್ಲಿ ತನ ತಡ್ಕಂತಾರ ಹೇಳ್ರಿ ಸರ್. ತಡ್ಕಂದ್ರ ಎಲ್ಲಿ ತನ ತಡ್ಕ, ಯಾವತ್ತ ರೊಕ್ಕನ ಇರಲ್ರಿ. ಅದು ಪ್ರತಿ ಒಂದು ರೂಪಾಯಿಗೆ ವ್ಯಾಲ್ಯೂ ಐತ್ರಿ. ಈಗ ಚಂದ ಕಾಣ್ತಾರ ಹೋಗಾಕ, ಹೋದಾಗ ಅಲ್ಲಿ ಕೈ ಸುಟ್ಕೊಂಡಾಗ ಅದ್ರ ನೋವು ಹೇಳಕ್ ಬರಂಗಿಲ್ರಿ. ಎಂತ ದುಡ್ಡು ಇದ್ರನ್ನ ಲಾಸ್ ಲಾಸ್ ಅಲ್ರಿ. ಬೇಕಾದ ದುಡ್ಡಲ್ಲ ಹಂಗೆ ಬರ್ತಾನ್ರಿ. ಅದು ಅಪ್ಪ ಅಮ್ಮ ಗಳಿಸಿದ್ದ ನೋವು ಇಲ್ದನ್ ಬಂದು ಸುರಿ ಓತನಲ್ಲ ಅದು ಬೇರೆ. ಇನ್ನೊಂದು ವಿಚಾರ ಹೇಳುದು, ದಾಳಿಂಬೆ ಒಳ್ಳೆ ಲಾಭ ಪಡೆಯೋರಿದ್ದಾರೆ, ಹಾನಿವಾದಂತ ರೈತರಿದ್ದಾರೆ, ಕೆಲವೊಂದು ಜನ ದಾಳಿಂಬೆ ತೆಗೆದಿದ್ದಾರೆ, ಹೊಸ ಮಂದಿ ರೈತರು ಬರ್ತಾ ಇದ್ದಾರೆ, ಹಾಗೆ ಒಂಥರ ಅದು ಹರಿಯುವ ನೀರು ಇದ್ದಂಗೆ, ನೀರು ಹರಿತಾ ಇರುತ್ತೆ. ಈ ಕೃಷಿ ಅನ್ನೋದ ಹಂಗೆ ಸರ್. ಹೌದು, ಕೃಷಿ ಅನ್ನೋದ ಹಂಗೆ, ಆಳ ಇಲ್ಲೈತ್ರಿ ಸಮುದ್ರದಂಗೆ. ಈಗ ನೋಡ್ರಿ, ಲಿಂಗಸೂರು ತಾಲೂಕಿಗೆ ಬಂದ್ರೆ ಸುಮಾರು ಹಣ್ಣಿನ ಬೆಳೆಗಳು, ರೈತರು ಪಪ್ಪಾಯ ಬೆಳೀತಾ ಇದ್ದಾರೆ, ಸೀತಾಫಲ ಹಾಕ್ತಾ ಇದ್ದಾರೆ, ಆಮೇಲೆ ದಾಳಿಂಬೆ ಆಯ್ತು, ಆಮೇಲೆ ಈಗ ಡ್ರ್ಯಾಗನ್ ಫ್ರೂಟ್ ಅಂತೇಳಿ ಬಂತು, ಲಿಂಬು ಹಾಕ್ತಾ ಇದ್ದಾರೆ. ಒಂದು ಸ್ಥಿರವಾಗಿ ರೈತನು ಯಾವ್ದು ಖರ್ಚು ಇರ್ಲಾರ್ದೆ, ಎಷ್ಟು ಒಂದು ರಿಸ್ಕ್ ಇರ್ಲಾರ್ದಂತ ಹಣ್ಣಿನ ಬೆಳೆ ಲಿಂಗಸೂರು ತಾಲೂಕಿಗೆ ಯಾವ್ದು ಅಂತೇಳಿ ನಿಮ್ ಗಮನಕ್ ಬರ್ತಾ ಇದೆ? ಎಲ್ಲವೂ ರಿಸ್ಕ್ ಸರ್. ಅದ್ರಾಗ ಖರ್ಚಿನೊಳಗ ಕಡಿಮೆ ಹೆಚ್ಚಿಂದ ಖರ್ಚು ಅಂತ ಇರ್ತಾರೆ. ಈಗ ಲಿಂಬು ಬಂದ್ರ ಕಡಿಮೆ ಖರ್ಚಿನಾಗ ಬೆಳೆಯಬಹುದು. ಈಗ ಕೆಲವೊಬ್ರು ಸೀತಾಫಲ ಏನಂತಾರ್ರಿ, ಸೀತಾಫಲ ಅಂದ್ರೆ ಕಾಡಿನಾಗ ಬೆಳೆಯದಪ್ಪ, ಅದ್ರದೇನ ಅಷ್ಟು ಮೇಂಟೆನೆನ್ಸ್, ಅದು ತಪ್ಪು ಸರ್. ಕಾಡಿನೊಳಗ್ ಬೆಳೆತಿ ಕರೆಕ್ಟ್ ನಿಜ, ಇಳುವರಿ ಯಾರು ಕಂಡ್ರ ಕಾಡಿನ ಹೇಳ್ದಕ್ಕ, ಅದು ಹಿಡ್ದಷ್ಟು ತಿಂದಷ್ಟು ಪಕ್ಷಿ ತಿಂದು ಹೋಗ್ಬಿಡ್ತೇವೆ. ನಾವು ಉದ್ದೇಶ ಬಿಡಕ್ಕ ನಮ್ ಲೇಬರ್ ಇಟ್ಕೊಂಡು ಮಾಡೋದು, ನಮ್ ಲೈಫ್ ಮತ್ತು ಇಲ್ಲಿ ಲೇಬರ್ ಕೂಲಿ ಕಾರ್ಮಿಕರನ್ನ ಎಲ್ಲರನ್ನ ತಗೊಂಡು ನಾವು ಇದು ಮಾಡಿ ನಮ್ ಲೈಫ್ ಲೀಡ್ ಮಾಡ್ಬೇಕಂದ್ರನ ಕಷ್ಟ ಇದಾವ. ಆದ್ರೆ ಮೇಂಟೆನೆನ್ಸ್ ಮಾಡ್ಲೇಬೇಕು ಸರ್. ಈ ಕೆಲವೊಬ್ರು ಈಗ ನಮ್ಮ ವಾರಿಗೊಳಗ ಸರ್ ಹಚ್ಚಿದ್ವು, ಒಂದು 4-5 ಪ್ಲಾಟ್ ಅದಾವ್ರಿ. ನಾವು ಸ್ವಲ್ಪ ಹೈಫೈ ಲ್ಯಾಂಡ್ ಮೇಂಟೈನ್ ಮಾಡಿವಂತ ಗಿಡ ಒಳ್ಳೆ ದಾಡಿಸಿ ಬಂದವ್ರಿ. ಕಟಿಂಗ್ ಆಗಲು ನಮ್ದು ಈಗ 3 ಫ್ಲೋರ್ನಾಗ ಐತ್ರಿ ಬೆಳೆ. ಓಹೋ, ನಮ್ದು ಗಿಡ ಅಂದ್ರೆ 3 ಹಂತದಲ್ಲಿ 3 ಫ್ಲೋರ್ ಆಗೈತ್ರಿ. ಅಂದ್ರ ಗ್ರೌಂಡ್ ಲೆವೆಲ್ ಒಂದ್ ಕಟಿಂಗ್ ರೀ, ಅದ್ರ ಮ್ಯಾಲೆ ಒಂದ್ ಅಂತಸ್ತ್ ಕಟಿಂಗ್, ಆ ಗ್ರೌಂಡ್ ಲೆವೆಲ್ ಬಿಟ್ಟು ಮ್ಯಾಲೆ ಒಂದ್ ಅಂತಸ್ತು, 2 ಅಂತಸ್ತು, 3 ಅಂತಸ್ತು ವರೆಗೆ ನನ್ನ ಗಿಡ ಬೆಳದೈತ್ರಿ ಸರ್. ಅಂದ್ರೆ ಸೀತಾಫಲ ಹಣ್ಣು? ಸೀತಾಫಲ ಗಿಡಗಳು ರೀ. ಸೀತಾಫಲ ಗಿಡಗಳು. ನಾವು ಯಾವ ತರ ನಾವು ಕಟಿಂಗ್ ಮಾಡ್ತೀವಿ, ಕಟಿಂಗ್ ನಾಗ ಫ್ಲೋರ್ ಆಗತ್ತರ, ಆ ಕಟಿಂಗ್ ಮಾಡೋ ಮೆಥಡ್ ಕೂಡ ರೈತನಿಗೆ ಬೇಕಿರೋದು. ನಾನು ಇವತ್ತು ನಾನು 1800 ಗಿಡ ಅಂದ್ರೆ ಯಾರಿಗೆ ಲೇಬರ್ ಕತ್ತರಿ ಕೊಟ್ಟಿಲ್ಲ, ನಾನು ಒಬ್ಬತ್ತ ಮೇಂಟೈನ್ ಮಾಡಿದ್ರಿ. 1800 ಗಿಡ ಎಷ್ಟು ಎಕರೆದಲ್ಲಿ ಕುಂತಿದ ತಮ್ದು ಸೀತಾ? ಇದು 7.5 ಎಕರೆ ಕುಂತಾವ್ ಸರ್. 7.5 ಎಕರೆ 14-12 ಮಾಡಿದ್ರಿ ಸೈಜ್ ಪರ್ ಎಕರೆ 259 ಕೊಡ್ತಾವ್ ಸರ್. ನಮ್ದು 1800 ಗಿಡ ಇದಾವ್ರಿ. 1800 ಗಿಡ ಇವತ್ತಿಗೆ ನಮ್ ಮಗ ನಾವು ಕಟಿಂಗ್ ಮಾಡಿವ್ರಿ, ಯಾರಿಗೆ ಲೇಬರ್ ಕತ್ತರಿ ಕೊಟ್ಟಿಲ್ರಿ. ಹೇಗ ಅನಿಸ್ತದೆ ನಿಮ್ಗೆ ಸೀತಾಫಲ ಚೆನ್ನಾಗಿ ಬರ್ತಾ ಇದೆ ನಿಮ್ದು? ಈಗ 2-3 ವರ್ಷ ಆಯ್ತಾ ಪ್ಲಾಂಟಿಂಗ್ ಮಾಡಿ ನೀವೆಲ್ಲ ನಾಟಿ ಮಾಡಿ? ಈಗ ನಾಳೆ ಜೂನ್ 33 ವರ್ಷ ಕಂಪ್ಲೀಟ್ ಆತ್ರಿ. ಈ ಸರ್ತಿ ಫ್ರೂಟ್ ಕಟಿಂಗ್ ಮಾಡ್ತಾರ ಹಣ್ಣಿನ ಕಟಿಂಗ್? ಹಣ್ಣು ಚಾಲು ಆಗಿದೆ? ಎಲ್ಲ ಇಲ್ಲ ಸರ್, ಇನ್ನ ಮಾಡ್ಬೇಕ್ರಿ. ಈಗ ಮಂತ್ ನಾಗ ಎಂಡಿ ಎಲ್ಲ ಚಾಟ್ನಿ ಮಾಡ್ತಾರ ಗಿಡಗಳು. ಚಾಟ್ನಿ ಮಾಡಿ ನೆಕ್ಸ್ಟ್ ಮೇಲಿಂದ ಹಣ್ಣಿಗೆ ಬಿಡ್ತೀವಿ ಸರ್. ಅಂದ್ರ ಈಗ ಡಿಸೆಂಬರ್ ಕೊನೆ ವಾರದಾಗೆಲ್ಲ ಕ್ಲೋಸ್ ಬೆಳೆ ಅಲ್ಲಿಗೆ ಬರ್ತದೆ ಸರ್. ಏನ್ ಇದಕ್ಕೆ ತಾವು ಹಚ್ಚಿ 3 ವರ್ಷ ಮುಗಿತಾ ಬಂತಲ್ಲ ಸೀತಾಫಲ, ಏನು ಸಿಂಪರಣೆಗಳು, ಬಹಳಷ್ಟು ಶ್ರಮದಾಯಕ ಬೆಳೆ ಅಂತ ಅನಿಸ್ತಾ ನಿಮ್ಗೆ ಹೇಗೆ? ಎಲ್ಲೆಲ್ಲ ಸಿಂಪರಣೆ ಸಿಂಪಲ್ ಅದಾವ್ರಿ ಸರ್. ಇದಕ್ಕ ಬರೋದು ಒಂದು ಮಿಲಿ ಬಗ್ ಬರ್ತ ಸರ್. ಆ ಮಿಲಿ ಬಗ್ ಏನು ಕ್ಲೋರೋಪಿರಿಪಾಸಿಗೆ ಕಂಟ್ರೋಲ್ ಆಗತ್ತರಿ. ಯಾವುದೇ ಸಣ್ಣ ಕೀಡಿಯ ಕೀಟನಾಶಕ ಹೊಡೆದ್ರೆ ಕಂಟ್ರೋಲ್ ಆಗತ್ತೆ. ಇದ್ರಾಗ ದಾಳಿಂಬೆಗೆ ಇದ್ದಂತ ಸ್ಟಂಬೋರ್ ಇದಕ್ಕೈತ್ರಿ, ಸ್ಟಂಬೋರ್ ಅವರು ಮೇಂಟೈನ್ ಮಾಡ್ಕೋಬೇಕ್ರಿ. ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಸೀಸನ್ ನಾಗ ಕೋರಜನ್ ಮಾಡ್ಕೋಬೇಕು ಸರ್. ಅವಾಗ ಬಂದ ಅದ ತೆತ್ತಿರ್ತಾರ ಗಿಡದ ಕಾಂಡಕ್ಕ. ಅವಾಗ ನಾವು ನಮ್ ಕಣ್ಣಿಗೆ ಬಿಡುತ್ತೋ ಬಿಡುತ್ತಂತ ವಿಚಾರ ಮಾಡ್ಬೋದು. ಅವಾಗ ಕಂಪಲ್ಸರಿ ಅದು ಬಂದು ತತ್ತಿಟ್ಟು ಮೊಟ್ಟೆ ಹೊಡೆದು ಮರಿ ಮಾಡಿ ಒಳಗ್ ಕಳಿಸಿ ಆ ಕೀಡಿ ಏನ ಮಾಡ್ತಾರೆ ಒಳಗ್ ಮೇಯ್ತಿತ್ರಿ. ಅದ್ ಕೀಡಿ ಅದು ಏನತಿ ಅವಾಗ ಅಂದ್ರ ನಾವು ಕಟಿಗೆ ಕೊರೆ ಹುಳ ನೋಡಿದ್ರಿ, ಮೀಸಿ ಹುಳ ಅದೇ ಹುಳನೇ ಸ್ಟಂಬೋರ್ರಿ. ಅದ ಏನತಿ ಮರಿಯಾಗಿ ಒಳಗ್ ಹೋದಿಂದ ಅದಕ್ಕೆ ರೆಕ್ಕೆ ಬರೋವರೆಗೆ ಅದರೊಳಗ ತಿಂದ ಮೇಯ್ತೈತ್ರಿ. ರೆಕ್ಕೆ ಬರಿಂದ ಹೊರಗ ಹೊರಗ ಹೋಗತ್ರಿ. ಇದು ಏನತ್ತೆ ನಮ್ ರೈತರು ಏನತ್ತಂದ್ರಿ, ಜುಲೈ ಆಗಸ್ಟ್ ನಾಗ ಒಂದು ಸ್ಪ್ರೇ ತಗೋಬೇಕ್ರಿ ಕೋರಜನ್. ಅವ್ರು ನೆಕ್ಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಾಗ ಕಂಪಲ್ಸರಿ ಅವಾಗ ಒಂದ್ ಸ್ಪ್ರೇ ತಗೋಬೇಕ್ರಿ. ಅಂದಾಗ ಅದು ಮೊಟ್ಟೆ ಕಲಾಸ್ ಮಾಡಕ್ ಸಾಧ್ಯ ಐತ್ರಿ, ಹತ್ತೊಟ್ಟಾಗ ಬರ್ತದ. ಏನ್ ದೊಡ್ಡದೇನು ಸಮಸ್ಯೆ ಇಲ್ರಿ ಸೀತಾಪಲ್ದಾಗ. ಆದ್ರ ನಿರೀಕ್ಷೆಗ್ ತಕ್ಕಂಗ್ ಬೆಳೆ ಬರಲ್ಲ, ಸ್ಲೋ ರೀ, ಲಾಂಗ್ ಟರ್ಮ್ ಅಲ್ರಿ. ಬೆಳೆದು ಗ್ರೋತ್ ಫಾಸ್ಟ್ ಇಲ್ರಿ. ಎರಡನೇದ್ದು ಈಲ್ಡ್ ಕೂಡ ಕ್ರಮೇಣ ಹೆಚ್ಚಕ್ಕಂತ ಹೋಗ್ತಿರ್ ಇದಕ್ಕೆ ಪೇಷನ್ಸ್ ಬೇಕು ಸರ್. ನಾಲ್ಕು ವರ್ಷ ವೇಟ್ ಮಾಡ್ಬೇಕು ಇದಕ್ಕೆ. ನಾಲ್ಕ್ ವರ್ಷ ಅಲ್ರಿ, ಹತ್ತು ವರ್ಷ ವೇಟ್ ಮಾಡ್ಬೇಕ್ರಿ ಸರಿ ಇಳುವರಿ ಬರ್ಬೇಕಂದ್ರೆ. ಅಂದ್ರೆ ಒಳ್ಳೆ ಒಂದು ಆರ್ಥಿಕ ಲಾಭ ಬರ್ಬೇಕಂದ್ರೆ ಒಂದ್ ಹತ್ತು ವರ್ಷ ಕಾಣ್ಬೇಕ್ರಿ, ಹತ್ತು ವರ್ಷ ವೇಟ್ ಮಾಡ್ಬೇಕ್ರಿ. ಮಲ್ಲಿಕಾರ್ಜುನ್ ಗೌಡ್ರೆ, ಈ ಒಂದು ಸೀತಾಫಲ್ಲು ಆಯ್ತು, ಪಪ್ಪಾಯ ಆಯ್ತು, ಪಪ್ಪಾಯದಲ್ಲಿ ಸಾಕಷ್ಟು ಜನ ರೈತರು ಹಾನಿಯನ್ನು ಆದಾರೆ. ಕೆಲವೊಮ್ಮೆ ಪಪ್ಪಾಯ ಮಾರಾಟ ಆಗ್ಲ ಇಲ್ಲ, ರೇಟ್ ಸಿಗಲಿಲ್ಲ ಅಂತೇವೆ, ಎಷ್ಟೋ ಜನ ಲಾಸ್ ಆಗಿದ್ದಾರೆ ಪಪ್ಪಾಯ ಬೆಳೆಯಲ್ಲಿ. ನನಗೆ ಪಪ್ಪಾಯದ ಅನುಭವ ಅಂದ್ರ ಸರ್, ಪಪ್ಪಾಯಕ್ಕಿಂತ ದಾಳಿಂಬೆ ಎಷ್ಟೋ ಪಾಲ್ ಮೇಲ್ ಸರ್. ಪಪ್ಪಾಯಕ್ಕಿಂತ ದಾಳಿಂಬೆ ಮೇಲು ಎಷ್ಟೋ ಪಾಲ್ ಮೇಲ್ರಿ. ಇವತ್ತು ಅದನ್ನ ಏನಾದ್ರು ಪ್ರಯತ್ನ ಮಾಡಿ ಬೆಳೆ ತೆಗೆದ್ರ ನಮ್ದು ಆರ್ಥಿಕ ಮಟ್ಟ ನೀಗ್ಸಷ್ಟು ಬೆಳೆ ಬರ್ತೈತ್ರಿ. ಪಪ್ಪಾಯಿ ಪಪ್ಪಾಯಿ ಏನತ್ತಂದ್ರೆ ಒಂದ್ ಟೈಮ್ ಬಂದಪ್ಪ ಮೂವತ್ತು ನಲವತ್ತು ಮಾರಿತ್ರಿ, ಐವತ್ ಅರವತ್ ಮಾರಿತ್ರಿ ರೈತ ಸಾಮಾನ್ಯ ರೈತರು ಸಿಕ್ಕಿಲ್ರದ. ಇಪ್ಪತ್ತು ಮೂವತ್ತು ಇಪ್ಪತ್ತೈದು ಹದಿನಾರು ಹಿಂಗ್ ಮಾರ್ಯಾರ್ರಿ, ಇಲ್ಲ ಅನ್ನಂಗಿಲ್ಲ. ಈಗ ಪರಿಸ್ಥಿತಿ ನೋಡ್ರಿ, ಈಗ ಮೂರು ನಾಲ್ಕು ರೂಪಾಯಿ ಆಯ್ತ್ರಿ ರೇಟ್. ಈಗ ಐವತ್ತು ಅರವತ್ತು ನೋಡಿ ಆಲ್ ಪ್ಲಾಂಟೇಶನ್ ಮಾಡಿದ್ರ ಬಾಳ ಮಂದಿ ಇದಾರೆ. ಮಾರ್ಕೆಟ್ ನೋಡಿ ಪ್ಲಾಂಟೇಶನ್ ಮಾಡ್ತಾರ ರೈತರು. ನಾವ್ ಇನ್ನೊಂದ್ ಏನಂದ್ರ ಯಾವದೇ ಬೆಳೆ ಮಾಡಲ್ರಿ, ಅದನ್ನ ಫಾಲೋಅಪ್ ಮಾಡ್ಬೇಕ್ರಿ. ಒಂದ್ ಹಚ್ಚಿರ್ಬೇಕು, ಒಂದ್ ಹಣ್ಣು ಬರ್ತಿರ್ಬೇಕು, ಒಂದ್ ಮತ್ತೆ ಅಲ್ಲಿ ಮುಂದ ಕಟಿಂಗ್ ಮಾಡಿದ್ರು ಬೇರೆ ಬೇರೆ ಹೊಲ ಇರ್ಬೇಕು. ಒಂದ್ ಹಂತ ಒಂದ್ ಅದ್ರಾಗಿಲ್ದ ಒಂದ್ ಲಾಟ್ರಿ ತಗಲ್ತ ಲಾಟ್ರಿ ಆಗತ್ತ. ಹೌದೌದು, ಹೌದ್ರಿ. ಎರಡ್ ರೂಪಾಯಿ ಇದ್ದ ಕೈ ಸುಟ್ಕೊಂಡು ಹತ್ತು ರೂಪಾಯಿ ಇದ್ದಾಗ ಅವಾಗ ನಮ್ದು ಬೆಳೆ ಇರಲ್ಲ ಅಂದ್ರೆ ಬರಂಗಿಲ್ರಿ. ಯಾವದೇ ಬೆಳೆ ಅಂದ್ರೆ ಉಳ್ಳಾಗಡ್ಡೆ ಹಚ್ತಾರಲ್ರಿ, ಫಾಲೋಅಪ್ ಮಾಡ್ಬೇಕ್ರಿ ಅದನ್ನ. ಕಂಟಿನ್ಯೂ ಬೆಳೆ ಇರ್ಬೇಕು ಅವ್ರದ್ದು ಒಟ್ಟ. ಹೌದೌದ್ರಿ. ಈಗ ಬೇಸಿಗೆ ಮಳೆಗಾಲ ಚಳಿಗಾಲ ಮೂರು ಒಂದು ಸೀಸನ್ ಅಲ್ಲಿ ಬರುವಂಗ ಇಟ್ಕೊಂಡಿರ್ಬೇಕು ಒಂದಿಷ್ಟು. ಹೌದ್ರಿ, ಯಾವಾಗ ತಗಲ್ತೈತಿ ಗೊತ್ತಿಲ್ಲ. ಆದ್ರೆ ದಾಳಿಂಬೆ ಅನ್ನೋದು ಏನೈತಿ ಅಂದ್ರೆ ಇವತ್ತಿನ ಪರಿಸ್ಥಿತಿ ಒಳಗ ಮಾಲ್ ಶಾರ್ಟ್ ಅದೈತೆ, ನೂರ ಐವತ್ತು ನೂರ ಇಪ್ಪತ್ತು ನೂರ ಮೂವತ್ತು ರೈತರಿಗೆ ಸಿಗಕತ್ತೈತ್ರಿ. ಈ ವರ್ಷ ಮುನ್ಸೂಚನೆ ಪ್ರಕಾರ ನಿನ್ನೆ ಇದ್ರಾಗಿತ್ತಲ್ರಿ ಆಕಾಶವಾಣಿ ಯಾವ್ದು ಪತ್ರಿಕೆ ಒಳಗ ಹಾಕಿದ್ರೆ ಮಳೆಗಾಲ ಕಡಿಮೆ ಅಂತ. ಹಂಗೇನಾರ ಮಳೆಗಾಲ ಕಡಿಮೆ ಆಗ್ಬಿಟ್ರೆ ಹೈ ಎಳ್ಳು ಬಂದ್ಬಿಡ್ತಾರೆ. ಮಾರ್ಕೆಟ್ ನಾಗ ಐವತ್ ಕೇಳಿದೆ, ಮೂವತ್ತು ಕೊಟ್ಟಿದೆ, ಮೂವತ್ತಕ್ಕೆ ಕೊಟ್ಟಂತೇಳಿ ಈ ತರ ಪರಿಸ್ಥಿತಿ ಆಗುತ್ತೆ ಸರ್. ಈಗ ತಾವು ಸೀತಾಫಲ ಹಚ್ಚಿರಿ, ಸೀತಾಫಲ ಯಾವ್ದು ತಳಿ ಹಾಕೊಂಡಿರ್ತಾವು? ಸೀತಾಫಲ ಎಂ ಎನ್ ಕೆ ಗೋಲ್ಡ್ ಹಾಕಿವ್ರಿ ಸರ್. ಎಂ ಎನ್ ಕೆ ಗೋಲ್ಡ್ ಹೇಗೆ? ಕೆಲವೊಂದ್ ಜನ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಕೆಲವೊಂದ್ ಜನ ಎಂ ಎನ್ ಕೆ ಗೋಲ್ಡ್ ಬಾಳ ಹಣ್ಣು ದೊಡ್ಡ ಸೈಜ್ ಬರ್ತತ, ಅದು ಕೀಪಿಂಗ್ ಕ್ವಾಲಿಟಿ ಅಷ್ಟು ಇರುದಿಲ್ಲ, ಹಾಗ ಈಗ ಅಂತಿರ್ತಾರೆ. ಅದು ಕೀಪಿಂಗ್ ಕ್ವಾಲಿಟಿ ನನಗೆ ಈ ವರ್ಷ ಅಲ್ಲೊಂದಲ್ಲ ಎಂದಾಗಿತ್ತು ಸರ್. ಅದು ಕೀಪಿಂಗ್ ಕ್ವಾಲಿಟಿ ಐತ್ರಿ ಮಾರ್ಕೆಟ್ ನಾಗ, ಹದಿನೈದರಿಂದ ಇಪ್ಪತ್ ದಿವಸ ತಡಿತ್ರಿ ಸರ್. ಅದು ಗೋಲ್ಡ್ ಕಲರ್ ಬರ್ತಾರೆ, ಗೋಲ್ಡ್ ಕಲರ್ ಬಂದ ಹಸಿರ್ಲಿಂದ ಗೋಲ್ಡ್ ಕಲರ್ ತಿರುಗ ಕಟ್ ಮಾಡಿದ್ರ ಹದಿನೈದರಿಂದ ಇಪ್ಪತ್ ದಿವಸ ಮಾರ್ಕೆಟ್ ನಾಗ ಮಾಡ್ಬೋದ್ರಿ. ಮಾರ್ಕೆಟ್ ಮಾಡ್ತಾರೆ. ಕೀಪಿಂಗ್ ಕ್ವಾಲಿಟಿ ಐತ್ರಿ, ಕೀಪಿಂಗ್ ಕ್ವಾಲಿಟಿ ಇಲ್ಲ ಅನ್ನೋದಿಲ್ರಿ. ಹೇಗೆ ಮಾರುಕಟ್ಟೆ ವ್ಯವಸ್ಥೆ ಅದು ಸ್ಥಳೀಯವಾಗಿ ಮಾರಾಟ ಆಗತ್ತಾ ಅಥವಾ ಎಲ್ಲೆಲ್ಲಿ ಮಾರುಕಟ್ಟೆಗಳ ಒಳ್ಳೆ ಮಾರುಕಟ್ಟೆಗಳ? ಸ್ಥಳೀಯ ರಾಯಚೂರ್ ಮಾರ್ಕೆಟ್ ಆತ್ರಿ, ಗುಲ್ಬರ್ಗ ಐತ್ರಿ, ಪುನಾ ನಾಸಿಕ್ ಏನ್ರಿ ಆಮ್ಯಾಕ ಬಾಂಬೆ ಗೋವಾ ಬೆಂಗಳೂರು ಮಾರ್ಕೆಟ್ ಚೆನ್ನೈ ಮಾರ್ಕೆಟ್ ಎಲ್ಲ ಕಡೆ ಐತ್ರಿ ಮಾರ್ಕೆಟ್. ಮಾರ್ಕೆಟ್ ಸಮಸ್ಯೆ ಇಲ್ರಿ ಅದು. ಮಾರ್ಕೆಟ್ ಸಮಸ್ಯೆ ಏನಿಲ್ಲ. ಅದು ಗಾತ್ರ ಬಂದು ಎಂಟ್ನೂರು ಒಂಬೈನೂರು ಗ್ರಾಮ್ ಆಗಿತ್ರಿ ಒಂದ್ ಹಣ್ಣು. ಒಂದ್ ಹಣ್ಣು ರೀ, ಕಡಿಮೆ ಕಡಿಮೆ ಅಂದ್ರ ನಮ್ಮ ಅದ್ರಾಗ ಬಂದದ್ ದಿವಸ ಇರ್ತೇವೆ. ಕಡಿಮೆ ಅಂದ್ರ ನಾಲ್ಕನೂರು ಗ್ರಾಮ್ ಬಂದೈತ್ರಿ, ಹೈಯೆಸ್ಟ್ ಆರ್ನೂರ ಐವತ್ತೈದು ಗ್ರಾಮ್ ಬಂದೈತ್ರಿ. ಅದು ಮುಂದೆ ಏಜ್ ಆದಂಗೆಲ್ಲ ಕೆ ಜಿ ವರೆಗೆ ಬರ್ಬೋದ್ರಿ. ಇದೇನ್ರಿ ಮಾರ್ಕೆಟ್ ಅಂತೂ ಆಲ್ಮೋಸ್ಟ್ ಸರ್ವಸಾಮಾನ್ಯ ಎಲ್ಲಾರು ತಿಂತಾರಿ ಹಣ್ಣು, ಸೀಸನ್ ವೈಸ್ ಬರದಲ್ರಿ. ಹಣ್ಣಿಂದು ಬೇಡಿಕೆನ ಐತ್ರಿ. ಅಂದ್ರೆ ಒಂದ್ ಸೀಸನ್ ಅಲ್ಲಿ ಮಾತ್ರ ಬರುತ್ತೆ ಇದು? ಹೌದೌದ್ರಿ, ಬೇರೆ ಥ್ರೂ ಔಟ್ ಇಯರ್ ಸಿಗುದಿಲ್ಲ ನಿಮ್ಗೆ. ಸಿಗಲ್ರಿ. ಈ ಎಂ ಎನ್ ಕೆ ಗೋಲ್ಡ್ ಬಂದು ಬೀಜದ ಅಂಶ ಕಡಿಮೆ ಇದ್ರ ಒಳಗೆ. ತಿರುಳು ಜಾಸ್ತಿ ಇರುತ್ತೆ ಹಣ್ಣು, ತಿರುಳು ಜಾಸ್ತಿ ಇರ್ತ್ರಿ. ಒಂದ್ ಹದಿನೈದರಿಂದ ಇಪ್ಪತ್ತು ಬೀಜದವರೆಗೆ ಬರ್ತಿರೋದು ಅಷ್ಟೇ. ಅಷ್ಟೇ ರೀ. ಇದು ಒಂದು ಕುರಿ ಇಕ್ಕೆ ಸೈಜ್ ಅಂದಾಜ್ ಬೀಜ ಇಷ್ಟೇ ರೀ ಸೈಜ್ ಬೀಜ. ಹೌದ್ರಿ. ಮಾರುಕಟ್ಟೆ ರೇಟ್ ಅದು ಹೇಗೆ ಹೇಗೆ ಬರ್ತಾ ಇದೆ ಈ ಒಂದು ಸೀತಾಫಲಿಗೆ, ಎಮ್ ಎನ್ ಕೆ ಗೋಲ್ಡ್ ಒಂದು ತಳಿ ಹಣ್ಣಿಗೆ? ಈಗ ನಾವು ಇನ್ನ ಬೆಳೆ ಬಂದಿಲ್ಲ ಸರ್. ಈಗ ಯಾರೋ ಎಷ್ಟೋ ಹೇಳ್ತಾರ ಅದ್ರ ಸಂಬಂಧ ಅಲ್ಲ, ನಾವು ಅನುಭವಿಸಿದಾಗ ಗೊತ್ತಾಗತ್ತೆ. ಈ ವರ್ಷ ಮಾರ್ಕೆಟ್ ನಾಗ ಈಗ ಬೆಂಗಳೂರ ಹೇಳಿದ್ರು 150-160 ಮಾರೈತಿ ಅಂತ ಹೇಳಿದ್ರು. ನಮ್ಗೇನತ್ತಂದ್ರ ನಾನು 20 ರೂಪಾಯಿ ನಿರೀಕ್ಷೆ ಮಾಡಿ ಈ ಗಿಡ ಹಚ್ಚಿನ್ರಿ. ಒಂದ್ ಹಣ್ಣಿಗೆ 20 ರೂಪಾಯಿ ಅಲ್ರಿ ಕೆಜಿಗೆ ರೀ? ಕೆಜಿಗೆ 20. 20 ರೂಪಾಯಿ ಅದಾವ, 100 ರೂಪಾಯಿ ಇರೋದು ಬಿಡ್ರಿ. 20 ರೂಪಾಯಿ ಸಿಕ್ಕ್ರನ ಒಂದ್ ದಿವಸ ದೀರ್ಘಾವಧಿ ಬೆಳೆ, 20 ರೂಪಾಯಿ ಸಿಕ್ಕ್ರನ ಲಾಭದಾಯಕ ಬೆಳೆ ಆಗುತ್ತಂತ ಮಾಡೀನಿ ಸರ್. ಹೇಗೆ ಇದನ್ನ ಎಷ್ಟು ವರ್ಷದವರೆಗೆ ನಾವು ಕಾಯ್ಕೊಂಡು ಹೋಗ್ಬಹುದು ಬೆಳೆಯನ್ನ ಒಮ್ಮೆ ಹಚ್ಚಿದ್ರೆ? 30 ವರ್ಷ ಕಾಯ್ಕೊಂಡು ಹೋಗ್ಬೋದು. 30 ವರ್ಷ ನಿಶ್ಚಿಂತವಾಗಿರ್ಬಹುದು. ಹೌದೌದು ಸರ್. ಈ ಒಂದು ಸೀತಾಫಲ ಒಂದು ಬೆಳೆಯಲ್ಲಿ ಈಗ 4 ವರ್ಷ ಹಣ್ಣು ಬರ್ತಲ್ಲ, ಎಲ್ಲ ಅಂತರ ಇರುತ್ತೆ ನೋಡಿ, ಏನಾದ್ರು ಬೆಳೆಗಳನ್ನ ಹಾಕೊಂಡ್ರೆ ಮತ್ತೆ ಅಥವಾ ಹಿಂಗೆ ಹೆಂಗ್ ಮೇಂಟೈನ್ ಮಾಡಿದ್ರೆ ಸೀತಾಫಲ ಅಷ್ಟೇನೆ? ಅಲ್ಲೇ ನಾವು ರೈತರು ಫೇಲ್ ಆಗ ಸರ್. ಅಂತರ ಕ್ರಾಪ್ ಯಾವ್ದು ಮಾಡಬಾರ್ದು ಸರ್? ಮಾಡಬಾರ್ದಂತೀರಿ? ಮಾಡಬಾರ್ದ್ರಿ, ಯಾಕಂದ್ರೆ ಇದಕ್ಕೆ ನೀರ್ ಬೇಕಾಗಿರಲ್ಲ, ಅದಕ್ ನೀರ್ ಕೊಡ್ತೀವಿ. ಇದ್ರಂಗ ನಮ್ ಕಡಕಲ್ಲಾಗಿ ಇಲ್ಲಿ ಫೇಲ್ ಆಗಿದ್ರೆ ಅವ್ರಿಗೆ ಡೈರೆಕ್ಷನ್ ಕೊಟ್ಟರೆ 90 ಮಾಡ್ಯಾರ್ರಿ. ನೀರಿನ ಒಡೆತದಿಂದ ಎಲ್ಲ ಇಂಟರ್ ಕ್ರಾಪ್ ಮಾಡಿ ಬೆಳೆ ಫೇಲ್ ಆಗೈತ್ರಿ. ಸೀತಾಫಲ ನೀರು ಜಾಸ್ತಿ ಹಾಕ್ಬಿಟ್ರೆ ಹೋಗ್ಬಿಡ್ತದ ಬೆಳೆ, ಇದು ಫೇಲ್ ಆಗತ್ರಿ, ಬೆಳೆಯಂಗಿಲ್ರಿ, ಗ್ರೋತ್ ಆಗಂಗಿಲ್ಲ. ಆಮ್ಯಾಕ ಟೈಮ್ ಸರಿಗೆ ಫ್ಲವರ್ ಸೆಟ್ ಹಾಕಲ್ಲ, ಕಾಯಿ ಬರಂಗಿಲ್ಲ ಸರ್. ಇದು ಕಂಪಲ್ಸರಿಗೆ ಡಿಸೆಂಬರ್ ಲಾಸ್ಟ್ ಲಿಂದ ಅಪ್ ಟು ಮೇ ಜೂನ್ ತನ ನೀರ ಕೊಡಬಾರ್ದ್ರಿ, ಜೀರೋ ಇಡ್ಬೇಕ್ರಿ. ನ್ಯಾಚುರಲ್ ಎಲ್ಲ ಲೀಫ್ ಕೆಳಗೆ ಬಿಸಾಕ ಎಲೆಗಳು ಉದುರಿ ಫುಲ್ ಡ್ರೈ ಒಣಗಿದ ತರ ಗಿಡ ಆದಾಗ ಮಾತ್ರ ಈಲ್ಡ್ ಬರ್ತಾರೆ. ಓಹೋ, ಆ ತರ ಎಲ್ಲ ಉದುರ್ಬೇಕು ಒಣಗಿ? ಹೌದೌದು ಸರ್. ಅದ ತಂತಾನ ಅದ್ರ ಗೊಬ್ಬರ ಅದಕ್ಕೆ ಆಗಿಬಿಡ್ತಾರ. ಆಮ್ಯಾಕ ನಾವು ಹೆಚ್ಚು ದ್ವಿದಳ ಹಾಕ್ಬೇಕ್ರ ತಳದಲ್ಲಿ, ಅಂದ್ರೆ ಏನಾದ್ರು ಹೆಸರು ಅಲಸಂದಿ ಇಂತವೆಲ್ಲ ಎಲ್ಲಾ ದ್ವಿದಳ ಉಗ್ಗಿಬಿಡೋದು ಸರ್. ಎಲ್ಲಾ ದ್ವಿದಳ ಉಗ್ಗಿ ಅಲ್ಲೇ ಉದ್ರಿ ಅಲ್ಲೇ ನಾಟಂಗ್ ಹಾಕ್ಬೇಕು. ನಮ್ ಮನೆಗೆ ಅವಶ್ಯಕಷ್ಟು ಕೊಡ್ಸ್ಬೇಕು, ಮಾರೋ ಉದ್ದೇಶಕ್ಕೆ ಮಾಡಬಾರ್ದ್ರಿ. ಅದ್ರಾಗ ಎಲ್ಲಾ ಈಗ ಕೆಲವೊಂದು ದ್ವಿದಳದೊಳಗ ಪೊಟಾಸ್ ಇದಾವ, ಏನ್ರಿ ಡಿ ಎ ಪಿ ಐತೆ, ಜಿಂಕ್ ಐತೆ, ಕಾಪರ್ ಇದಾವ, ಸಾರಜನಕ ನೈಟ್ರೋಜನ್ ಐತೆ, ಎಲ್ಲಾ ರಂಜಕಾಂಶಗಳು ಎಲ್ಲ ಅದೇವ್ರಿ. ಆಮ್ಯಾಕ ಲಘು ಪೋಷಕಾಂಶಗಳನ್ನ ಅದೇವ್ರಿ ಅದ್ರಲ್ಲಿ. ಅದನ್ನ ಆದಷ್ಟು ನಾವು ಈಗ ಒಂದು ನಮ್ಮ ಹೊಲ ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ ಹಂಗೆ ಬಿಡ್ತೀನಿ ಸರ್, ಕಸ ತೆಗೆದಿಲ್ರಿ. ಏನು ನೀವ್ ಒಳಗೆ ಕುಂಟೆ ಗಿಂಟೆ ಹಾಕೋದು ಏನು ಮಾಡದಲ್ಲ ಒಟ್ಟ? ಇದನ್ನ ಸೀತಾಫಲ ಬಂದು ಕಲ್ಟಿವೇಶನ್ ಮಾಡಬಾರ್ದ್ರಿ ಒಟ್ಟ? ಇಲ್ಲ ಇಲ್ಲ, ಕಲ್ಟಿವೇಶನ್ ಮಾಡಬಾರ್ದ್ರಿ. ಈಗ ಅದಕ್ಕ ಒಂದು ದಾವಣಗೆರೆ ಮಿಷನ್ ಸಿಗ್ತಾರ, ಕಸ ಹೊಡೆದು ಪೌಡರ್ ಮಾಡಿಬಿಡ್ತಾರ ಕಸ. ಅದೇ ಕಸ ಎಲ್ಲ ಕಟ್ ಮಾಡ್ಕೊಂತ ಪೌಡರ್ ಹಾಕ್ಬಿಡುತ್ತ ಅಲ್ಲೇ? ಹೌದ್ರಿ. ಈಗ ಅದನ್ನ ಮಿಷನ್ ತರ್ಸಕ್ತೀವ್ರಿ. ಆ ಮಿಷನ್ ತಂದಪ್ಪ ಅಂದ್ರೆ ದ್ವಿದಳ ಎಕರೆ ಒಂದು 8-10 ಕೆಜಿ ಉಗ್ಗಿರಿ, ಅದನ್ನ ಕಸ ಕಟ್ ಮಾಡಿಬಿಡ್ತೀವ್ರಿ. ಮಳೆ ಬಂದಾಗ ನ್ಯಾಚುರಲ್ ನಟ್ಕೊಂಡ್ಬಿಡ್ತಾರ ಅದು. ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕಂತ ಐತ್ರಿ. ಕಡಿಮೆ ಖರ್ಚು, ಲಾಭ ನಿರೀಕ್ಷೆ ಮಾಡಬಾರ್ದ್ರಿ, ಲಾಭ ಜಾಸ್ತಿ ಆಸೆ ಇಟ್ಕೋಬಾರ್ದು. ಹೌದ್ರಿ, ಕಡಿಮೆ ಖರ್ಚಿನಾಗ ಬೆಳಿತ್ರಿ. ಲಾಟ್ರಿ ಹೊಡಿಬೋದ್ರ ಆ ಮಾತು ಬೇರೆ, ಅದು ನಾವ್ ಅದನ್ನ ನಿರೀಕ್ಷೆ ಮಾಡಿ ಬೆಳೆಸಂಗಿಲ್ರಿ. ಆದ್ರೆ ಒಂದ್ ಇಬ್ಬರು ಗಂಡ ಹೆಂಡತಿ ಎರಡ್ ಮಕ್ಕಳ ಜೀವನ ನೆಡ್ತಿರ ನಿರೀಕ್ಷೆ ಬಹಳಷ್ಟು ಇಟ್ಕೊಂಡು ಬೆಳೆಸ್ಬಿಟ್ರೆ ಬರ್ಲಿಕ್ಕಪ್ಪ ಅಂದ್ರೆ ನಿರಾಶೆ ಆಗಿ ಪಶ್ಚಾತ್ತಾಪ ಪಟ್ಬಿಡ್ತದ. ಅತಿ ಹೆಚ್ಚು ಖರ್ಚು ಮಾಡೋದನ್ನ ಅವಶ್ಯ ಇಲ್ರಿ ಇದ್ರಾಗ. ಹೌದಲ್ಲ, ಏರ್ಲಿ ಒಂದು ಸರ್ತಿ ತಿಪ್ಪೆ ಗೊಬ್ಬರ ಕೊಟ್ಕೊಂಡು ಅಲ್ಪ ಸ್ವಲ್ಪ ರಾಸಾಯನಿಕದೊಳಗೆ ಬೆಳೆಸಬಹುದ್ರಿ. ಇಂತ ದ್ವಿದಳ ಹಾಕಿ ಅದನ್ನೇ ಗೊಬ್ಬರ ಮಾಡಿ. ಲೇಬರ್ ಕಡಿಮೆ ಸರ್, ಇದಕ್ಕೆ ಲೇಬರ್ ಕಡಿಮೆ. ನೀವ್ ಹೇಳಿ ಲೇಬರ್ ಅವಶ್ಯನೇ ಇಲ್ರಿ, ನೀರು ಬಾಳ ಬೇಕಾಗದಲ್ಲ ಇದಕ್ಕಂದ್ರೆ. ನೀರಿಂದು ಹೇಗೆ ನಿರ್ವಹಣೆ ಮಾಡ್ತೀರಿ ನೀವು? ಹೇಗೆ ವಾರ ವಾರ ಕೊಡ್ತೀರ, ಹೇಗ್ ಮಾಡ್ತೀರಿ ನೀರು? ಈ ಫ್ರೂಟ್ ಸೆಟ್ಟಿಂಗ್ ಆದ್ರ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಅಲ್ಲೇ ಭೂಮಿಯಾಗ ನಾವು ತೇವಾಂಶಕ್ಕೆ ತಕ್ಕಂಗೆ ನೀರ್ ಕೊಡ್ಲೇಬೇಕು ಸರ್. ನೀರ್ ಕಡಿಮೆ ಆದ್ರೆ ಯಾವ್ದು ಫ್ರೂಟ್ ಇಂಪ್ರೂವ್ಮೆಂಟ್ ಆಗ್ತದ್ರಿ? ಅಂದ್ರೆ ಫ್ರೂಟ್ಸ್ ಅಂದ್ರೆ ಚಿಗುತು, ಹೂವ, ಹಣ್ಣ ಆದ್ಮೇಲೆ ನೀರನ್ನ ಯಾವತ್ತು ತೇವಾಂಶ? ಯಾವಾಗ ನಾವು ಸ್ಟಾರ್ಟ್ ಮಾಡಿದ್ವಿ ಅಂದಪ್ಪ ಅಂದ್ರೆ ಕಾಯಿ ಹೆಂಗ್ ಸೆಟ್ಟಿಂಗ್ ಬರ್ತು ನೀರ್ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು, ಮಾಡ್ಕೊಂತ ಹೋಗ್ಬೇಕು. ಹೌದು, ಆ ನೀರಿನ ಅಂಶ ಕಡಿಮೆ ಆಗ್ಬಿಟ್ರೆ ಕಾಯಿ ಸೀಳಿ ಬಿಡ್ತಾರೆ. ಕಾಯಿ ಸೀಳ್ತಾರೆ, ಆಮ್ಯಾಕ ಬೋರಾನ್ ಡಿಫ್ರೆನ್ಸ್ ನಿಂದ ಕಾಯಿ ಸೀಳ್ತಾರೆ. ಬೋರಾನ್ ಹೆಚ್ಚಾದ್ರೆ ಸೀಳುತ್ತ, ಕಡಿಮೆ ಆದ್ರೆ ಸೀಳ್ತಾರೆ. ಲೆವೆಲ್ ಮೇಂಟೈನ್ ಮಾಡ್ಬೇಕು. ಹೇಗೆ ನೀರು ನೀವು ಡ್ರಿಪ್ ಮಾಡ್ಕೊಂಡಿರ ಅಥವಾ ಹರಿ ನೀರು? ಡ್ರಿಪ್, ಹನಿ ನೀರಾವರಿ ಡ್ರಿಪ್ ಮಾಡ್ಕೊಂಡಿ ಸರ್. ಡ್ರಿಪ್ ಎಷ್ಟು ತಾಸು ಮಾಡ್ತಿರ್ತೇವೆ, ಆನ್ ಮಾಡ್ತಿರ್ತೇವೆ ದಿವಸ ಒಂದ್ ಗಿಡಕ್ಕೆ? ನಾವು ಈ ಖಾಲಿ ಟೈಮ್ನಾಗಂತೂ ಈಗ ಡಿಸೆಂಬರ್ ಲಿಂದ ನೀರನ್ನ ಆನ್ ಮಾಡಿಲ್ರಿ ಇವತ್ತಿಗಿನ್ನ. ನಾಳೆ ಮೇದಾಗ ಸ್ಟಾರ್ಟ್ ಮಾಡಿದಪ್ಪ ಅಂದ್ರ ಸ್ಟಾರ್ಟಿಂಗ್ ಒಂದು ತಾಸವರೆಗೂ ಮಾಡ್ತಾರ ಸ್ಟಾರ್ಟಿಂಗ್. ನಮ್ದು ಎಟ್ ಎ ಟೈಮ್ ಏಕಕಾಲಕ್ಕೆ ಒಲಷ್ಟು ನೀರ್ ರಿಕವರ್ ಆಗತ್ರಿ. 1800 ಗಿಡಕ್ಕ ಒಂದು ಒಂದ್ ಅಂಡ್ ಹಾಫ್ ಅವರ್ ನಾಗ ಕ್ಲೋಸ್ ಮಾಡ್ಬಿಡ್ತಾರ ನೀರ್ ಎಲ್ಲ ಕವರ್. ಸ್ಟಾರ್ಟಿಂಗ್ ರೀ, ನಾಳೆ ನಾವು ಫ್ರೂಟ್ ಸೆಟ್ ಆದ್ರೆ 7 ತಾಸ ಕರೆಂಟ್ ಅನ್ನ ನೀರ್ ಚಾಲು ಮಾಡ್ಬೇಕಾಗತ್ತೆ. 7 ತಾಸ ಅವಧಿ ಒಳಗೆ ಅದನ್ನ ಬಿಟ್ಟಾಗ ನಮ್ಗೆ ಅಲ್ಲಿ ಹಸಿ ತಕ್ಕಂಗ್ ನೋಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಿರ್ಬೇಕ್ರಿ. ಬಹಳ ಮುಖ್ಯ ಅದು ನೀರಿಂದು. ನೀರಿನ ಪ್ರಾಮುಖ್ಯತೆ ಐತ್ರಿ ಸರ್. ಎಲ್ಲಾ ಫ್ರೂಟ್ಗೆ ನೀರ್ ಬೇಕ್ರಿ. ನೀರಿನಿಂದ ಒಂದ್ಸರ್ತಿ ಬೆಳೆ ಕೂಗಿತೆ ಅಂದ್ರ ನಾವು ತಿರುಗಿ ಡೆವಲಪ್ ಮಾಡಕ್ ಡೆವಲಪ್ಮೆಂಟ್ ರಿಕವರಿ ಆಗುದಿಲ್ಲ. ಅದು ಹಣ್ಣು ಆ ಬೆಳೆನ ಕವರ್ ಆಗಿಲ್ಲ ಸರ್. ಈಗ ಕಾಯಿ ಸೆಟ್ಟಿಂಗ್ ಆಯ್ತು ಅಂದ್ರೆ ಸೈಜ್ ಉಬ್ತಾ ಇರತ್ತ ಆ ಸಂದರ್ಭದಲ್ಲಿ ಅದಕ್ಕೆ ಏನಾದ್ರು ಪೋಷಕಾಂಶಗಳು ಭೂಮಿಗೆ ಹಾಕ್ಬೇಕಲ್ಲ ಚಲೋ. ಅದಕ್ಕೂ ಬೇಕಲ್ಲ ಊಟ ಏನ್ ಬೇಕು ಸರ್. ಎನ್ ಪಿ ಕೆ ಕೊಡ್ಬೇಕಾಗತ್ರಿ, ಲಘು ಪೋಷಕಾಂಶಗಳು ಕೊಡ್ಬೇಕಾಗತ್ರಿ. ಆಮ್ಯಾಕ ಅದಕ್ಕ ಅಲ್ಲಿ ನಾವು ಏನು ತಕ್ಕೊಂಡು ಹಸಿರು ಇರ್ತಾರ ಅಂದ್ರ ಒಂದು ಮ್ಯಾಗ್ನೇಶಿಯಂ ಸಲ್ಫೇಟ್ ಪತ್ರ ಇರ್ತ ಅನ್ನೋದು ಒಂದು ಎಲೆ ಒಳಗ್ ಬರ್ತಕ್ಕಂತದ್ರಿ. ಗ್ರೀನ್ ಮೇಂಟೈನ್ ಮಾಡ್ಬೇಕ್ರಿ. ಆಮ್ಯಾಕ ನಮ್ಗೆ ಅಲ್ಲಿ ಭೂಮಿ ಒಳಗ ನಾವು ಆಲೆ ಅದಕ್ಕೆ ಏನಾರ ಲಘು ಪೋಷಕಾಂಶಗಳು ಕಡಿಮೆ ಆಯ್ತಿ ಶಕ್ತಿ ಏನತ್ತೆ ಅದ್ರ ಗಿಡ ಅಲ್ಲಿ ಹಸಿರು ಮುಡಿ ಇದ್ದು ಸ್ವಲ್ಪ ತೆಂಗ್ ಬರ್ತಾರ ಸರ್. ಆ ಟೆಂಗ್ ಬರೋವರೆಗೆ ಬಿಡಬಾರ್ದು. ಸ್ವಲ್ಪ ಲೈಟ್ ಕಂಡಾಗ ಹಣ್ಣೆಲ್ಲ ಕಂಡಾಗ ನಾವು ಅದನ್ನ ಮೇಂಟೈನ್ ಮಾಡ್ಕೋಬೇಕು ಸರ್. ಸ್ವಲ್ಪ ಲೈಟ್ ಕಂಡು ನಿಶಕ್ತಿ ಗಿಡಗಳು ಅನಿಸಿದಾಗ ಕೊಡ್ಲೇಬೇಕ್ರಿ. ಎನ್ ಪಿ ಕೆನ ಕೊಡ್ಬೇಕು, ಲಘು ಪೋಷಕಾಂಶಗಳು ಕೊಡ್ಬೇಕು. ಅಂತ ಬರೀ ಈ ದಾಳಿಂಬೆ ಅಷ್ಟಂತ ಇಲ್ರಿ ಸರ್. ಅಷ್ಟು ರಿಸ್ಕ್ ಅಷ್ಟು ಟೆನ್ಷನ್ ರಿಸ್ಕ್ ಇಲ್ರಿ. ಎರಡು ಸರಿ ಫರ್ಟಿಲೈಸರ್ ಕೊಟ್ರ ಬೆಳೆ ಬಂದ್ ಬಿಡ್ತಾರೆ. ಆಮ್ಯಾಕ ದಾಳಿಂಬೆಗೆ ಎಕರೆಕ ನಾಲ್ಕರಿಂದ ಐದಾಳು ಹನ್ನೆರಡು ತಿಂಗಳು ರೆಗ್ಯುಲರ್ ಬೇಕ್ರಿ ಸರ್. ಇಲ್ಲಿ ಒಂದು 10 ಎಕರೆ ನಾವು ಮಾಡಿವ ಅಂದ್ರೆ ಎರಡಾಳು ಕೈ ಆಗಿದ್ರೆ ಸಾಕ್ರಿ. ಎರಡಾಳು ಇವತ್ ಲೇಬರ್ ಕಾಸ್ಟ್ ಉಳಿತು ಸರ್. ಒಳ್ಳೆ ಒಂದು ವಿಚಾರವನ್ನ ಹಂಚ್ಕೊಂಡ್ರಿ ಇದುವರೆಗೂ ಅಲ್ಲಲ್ಲ. ಈಗ ಒಟ್ಟ ನಿಮ್ಗ ಆತ್ಮವಿಶ್ವಾಸ ಇದೆ ನಿಮ್ಮ ಒಂದು ಏನು ಸೀತಾಫಲ ಬೆಳೆ ಈಗ 4 ವರ್ಷದ ಒಂದು ಬೆಳೆ ಇದೆ, ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಇಳುವರಿ ಬರುತ್ತೆ ಅಂತಕ್ಕಂತ ಆತ್ಮವಿಶ್ವಾಸ ನಿಮ್ಗಿದೆ ಸರ್? ನನಗೆ 56 ಏಜ್ ಸರ್. ಈಗ 56 ಏಜ್ನಾಗ ಪ್ರತಿ ವರ್ಷ ಪ್ರತಿ ದಿನ ನಾಳೆ ಅನ್ನೋದು ಐತೆ, ನಾಳೆ ಸಕ್ಸಸ್ ಆಗುತ್ತಂತ ಬದುಕಿನ ಹೊರ್ತು ಆಸೆ ನಿರೇಶ ಆಗಿ ನಾನು ಹಿಂದಕ್ ಕುಂತ್ಕೊಂಡಿರ್ತೀನಿ ನಿರಾಶೆಯಿಂದ. ಕುಂತಿಲ್ಲ, ನಾಳೆ ಅನ್ನೋದು ಒಂದ್ ಐತೆ, ಇವತ್ ನಾಳೆ ಪಾಸ್ ಆಗುತ್ತೆ, ನಾಳೆ ಪಾಸ್ ಆಗುತ್ತಂತ ಬಂದಿನ್ರಿ. ಒಳ್ಳೇದು ಒಳ್ಳೇದು. ಹಿಂದಿನ ದಿನಗಳಕ್ಕಿಂತ ಮುಂದಿನ ದಿನಗಳು ನೋಡ್ಕೊಂಡು ಹೋಗ್ಬೇಕು. ಹಿಂದಿನ ದಿನ ನಾವು ಹೆಂಗಿದ್ವಿ ಅನ್ನೋದು ಅದನ್ನ ಕಲ್ಪನೆ ಮಾಡ್ಕೊಂಡು ಮುಂದಿನ ದಿನ ಹೆಜ್ಜೆ ಇಡಬೇಕು. ಹೌದು, ಒಳ್ಳೆ ವಿಚಾರ ಸರ್. ಒಳ್ಳೇದು ನೋಡ್ರಿ, ನಿಮ್ಮ ವಿಚಾರ ಹಂಚಿಕೊಳ್ಳೋದಕ್ಕೆ ಎಲ್ಲ ರೈತರ ಪರವಾಗಿ ಧನ್ಯವಾದ ತಮಗೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ರೈತ ಬಾಂಧವರೇ ಕೇಳಿದ್ರಲ್ಲ, ಇದುವರೆಗೂ ಕರಡ್ಕಲ್ ಗ್ರಾಮದ ರೈತರಾದ ಮಲ್ಲಿಕಾರ್ಜುನ್ ಗೌಡ ಅವರ ಹಣ್ಣಿನ ಬೆಳೆಯ ಬೇಸಾಯದ ಅನುಭವಗಳನ್ನ. ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಈಗ ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರದ ಮುನ್ಸೂಚನೆಯಂತೆ ಈ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೊಡಲಾಗಿದೆ. ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಂಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯವನ್ನು ರೈತ ಬಾಂಧವರು ಈ ಸಂದರ್ಭದಲ್ಲಿ ಮಾಡಬಹುದು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕೆಜಿಯಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಗೆ ಮಾಡಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಕಾರ್ಬನ್ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರಿಫೆರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಫ್ರಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡುಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WPಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮ್ಯಾಮೆಕಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಮಾವು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು, ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಮಾವಿನಲ್ಲಿ ಕಾಯಿಗಳನ್ನು ಉದುರುವುದನ್ನು ತಡೆಗಟ್ಟಲು 20 PPM ಅಂತಂದರೆ 2 ಗ್ರಾಂ ನ್ಯಾಪ್ತಲಿಕ್ ಅಸೆಟಿಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಕೊಡಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮಾಡಬೇಕು. ಪಿಪಿಆರ್ ಕಾಯಿಲೆಯ ಬಗ್ಗೆ ಈ ದಿನಗಳಲ್ಲಿ ರೈತ ಬಾಂಧವರು ಎಚ್ಚರಿಕೆಯನ್ನು ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಬೇಸಿಗೆ ಆರಂಭಗೊಳ್ಳುತ್ತಿರುವ ಈ ದಿನಗಳಲ್ಲಿ ಶುದ್ಧವಾದ ನೀರು ಸದಾ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೋಬೇಕು. ಕೋಳಿ ಮನೆಯನ್ನು ತಂಪಾಗಿಸುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರನ್ನು ಒದಗಿಸಿ. ಬರ್ಡ್ ಫ್ಲೂ ರೋಗ ಲಕ್ಷಣಗಳು ಕಂಡು ಬಂದರೆ ಸಾಧ್ಯವಾದಷ್ಟು ಬೇಗನೆ ಪಶುವೈದ್ಯರನ್ನು ಕಾಣಬೇಕು. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ, ಕೆರೆ ಅಥವಾ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈಯನ್ನು ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನು ರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರವನ್ನು ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಬಹುದು. ಬಿಸಿಲಿನ ಬೇಸಿಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಅದರ ಮೇಲೆ ಬಳಿಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಲಭ್ಯ ಆಗ್ತದೆ. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನಿಗಳನ್ನು, ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಭೇಟಿಯಾಗಬಹುದು. ರೈತ ಬಾಂಧವರೇ, ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರೇ, ಈಗ ಕೇಳೋಣ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಸಿಂಧನೂರು ತಾಲೂಕು ಮತ್ತು ಲಿಂಗಸ್ಕೂರು ತಾಲೂಕು ಹಾಗೂ ರಾಯಚೂರು ತಾಲೂಕುಗಳ ಇಂದಿನ ಪೇಟೆ ಧಾರಣೆ ಹೇಗಿದೆ? ಮೊದಲಿಗೆ ಸಿಂಧನೂರು ತಾಲೂಕಿನ ಪೇಟೆ ಧಾರಣೆ. ಒಣಮೆಣಸಿನಕಾಯಿ ಸ್ಥಳೀಯ ಕ್ವಿಂಟಾಲ್ಗೆ 10,000-36,000 ರೂಪಾಯಿಗಳವರೆಗೆ. ಇನ್ನು ಭತ್ತ ಹಳೆಯದು 2,550-2,580 ರೂಪಾಯಿಗಳು. ಲಿಂಗಸ್ಕೂರು ತಾಲೂಕಿನ ಪೇಟೆ ಧಾರಣೆ ಇತರೆ ಸಜ್ಜೆ 2,100-2,600 ರೂಪಾಯಿಗಳವರೆಗೆ. ರಾಯಚೂರು ತಾಲೂಕಿನ ಪೇಟೆ ಧಾರಣೆ ಸ್ಥಳೀಯ ಕಡಲೆಕಾಳು 3,562-4,850 ರೂಪಾಯಿಗಳವರೆಗೆ. ಹೈಬ್ರಿಡ್ 44 ಹತ್ತಿ 7,300-8,000 ರೂಪಾಯಿಗಳು. ಕೌಪಿಯ ಅಲ್ಸಂದಿ 5,491-6,992 ರೂಪಾಯಿಗಳು. ಘುಂಗ್ರಿ ನೆಲಗಡಲೆ 3,539-6,759 ರೂಪಾಯಿಗಳು. ಬಿಳಿ ಜೋಳ 2,816-2,816 ರೂಪಾಯಿಗಳು. ಇನ್ನು ಸೋನಾ ಮಸೂರಿ ಅಕ್ಕಿ 1,549-2,539 ರೂಪಾಯಿಗಳು. ಸೂರ್ಯಪಾನ ಸೂರ್ಯಕಾಂತಿ 3,409-4,429 ರೂಪಾಯಿಗಳು. ಕೆಂಪು ತೊಗರಿ ಕ್ವಿಂಟಾಲ್ಗೆ 3,739-8,330 ರೂಪಾಯಿಗಳವರೆಗೆ. ಇದುವರೆಗೂ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು, ಲಿಂಗಸ್ಕೂರು ತಾಲೂಕು ಹಾಗೂ ರಾಯಚೂರು ತಾಲೂಕುಗಳ ಇಂದಿನ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಲ್ಕುಡು ಗ್ರಾಮದ ರೈತರಾದ ಧರ್ಮಣ್ಣ ಮತ್ತು ವಿಶ್ವನಾಥ್ ಅವರ ರೇಷ್ಮೆ ಕೃಷಿ ಅನುಭವಗಳನ್ನು ಕೇಳ್ತೀರಿ. ಅದೇ ರೀತಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ ನಾಳಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು. ಇದುವರೆಗೂ ರೈತ ಬಾಂಧವರ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ವೆಂಕಟೇಶ್ ದಾಸರ್ ಅವರಿಂದ ಎಕ್ತಾರಿ ಪದಗಳನ್ನು ಕೇಳಿ. ಧನ್ಯನಾದೆ ಧನ್ಯನಾದೇನೋ ಕಣ್ಣಿನೋಳು ತೋರಿದೆ ದೇವ ಮಕ್ಕಳಾಗಿ ಪಾವು.